ಮದುವೆ ಕೊಡಬೇಕು ನನ್ನ ಮಗನಿಗೆ, ಸಾವುಕಾರನ ಆಗ್ಲಿ ಊರಾಗ. ಒಡವ ತಗೊಂಡ ಬರತಾಳ ನೋಡಿ ಸಸಿ, ಮತ್ತು ದೆವ್ವಾಗಿ ಬಂದ್ಲು ನಮಗ. ಅತ್ತಿ ಒಡೆದು ಸಸಿ ಬಿಡಿಸ್ಕೊಂಡು ಅತ್ತಿನ ಕೆಳತಾಳಾವ. ಒಡಪನವನ್ನ ಎಲ್ಲಿ ತಂದತ್ತಿ ತೀರವಾಗಿ ಹೇಳರಿ ನಮಗ. ಒಡಪನವನ್ನ ಎಲ್ಲಿ ತಂದತ್ತಿ ತೀರವಾಗಿ ಹೇಳರಿ ನಮಗ. ಏನಳ್ಳು ಸಸಿಯೇನಾಬಿದ ಬಾವ್ಯಾಗ ಕೊಡಪಾನೈದವ ಬಲ್ಲಂಗ. ಏನಳ್ಳು ಸಸಿಯೇನಾಬಿದ ಬಾವ್ಯಾಗ ಕೊಡಪಾನೈದವ ಬಲ್ಲಂಗ. ಅಯ್ಯ ನನ್ನ ಗಂಡ ನನಗವಗಿ ನಡ್ರಿ ಅತ್ತಿಗೆ ಒಗದ ಬಾವ್ಯಾಗ. ಜೋಳಿಗೆ ಹೊನ್ನ ಬಳಕೊಂಡ ಬರತರಿ ಶ್ರೀಮಂತ್ರಾಗ ನೂರಾಗ. ಜೋಳಿಗೆ ಹೊನ್ನ ಕಂಡ ಬರತ್ತೇನೆ ಶ್ರೀಮಂತಾಗನ ಊರಾಗ. ತಡ ಮಾಡದೆ ಬಡಬಡ ಬಂದು ಬೀಸಿ ಒಗದನ ತಾಯಿ ಒಗದ ಬಾವ್ಯಾಗ. ಒಗದ ನಿಂತ ಬಹದ್ದೂರ ಒಗಧುರಿಪಿಗೆ ಕುಡಿತಳ ನೀರ. ಮುಳುಗಿದ ನಾರಿ ಮೇಲೆ ಕೇಳಲಿಲ್ಲ ತಾಯಿನ ಕೆಳತಾನಾವಾಗ. ಮುಣಗಿದ ನಾರಿ ಮೇಲೆ ಕೇಳಲಿಲ್ಲ ತಾಯಿನ ಕೇಳತಾನಾವಾಗ. ಅಯ್ಯನನ ಮಗನ ಹೊನ್ನ ಬಳಿತಳ ಗುರುಳಿ ಬಿಡುತ್ತಳ ನೀರಾಗ. ಇನ್ನೂರು ದಿವಸಕ ಎದ್ದ ಬರತಳ ಕರ್ಕೊಂಡೋಗನ ನಮ್ಮನಿಗೆ. ಮಾಡದ ಕಿವನು ತಳ ಮನಿ ಅಂತ ಕಡಬು ಈಗನ ಮಾತನ ಸುಳ್ಳಲ್ಲ. ಅತ್ತಿ ಮೇಲೆಯೇ ಸೊಸಿ ತಿರುಗಿದ್ರೆ ಮೋಕ್ಷ ಮಾರ್ಗ ಅವಳಿಗಿಲ್ಲ. ಅತ್ತಿ ಮನೆಗೆ ಸೊಸಿ ಬಂದಳ ಬಾಳ ಪ್ರೀತಿನ ಬಾಳ್ಯವ ಮಾಡುದಕ ಅತ್ತಿನ ಕೊಲ್ಲಕ ಬೇಟ ಮಾಡತಳ ಮನಾನ ವೈವಟ ನೋಡದಕ. ದೃಢನ ಸ್ಮರಣಿ ಬಿಡಬಾರದ ಮನುಜ ಬರವದಿನ್ನು ಕೇಡ. ಕಡ ಕಡ ಕಡ ಕಡ ಮಾತನಾಡಿ ಗುರು ಭಜನೆ ಮಾಡುಗಡ. ದೃಢನ ಸ್ಮರಣಿ ಬಿಡಬಾರದ ಮನುಜ ಬರವದಿನ್ನು ಕೇಡ. ಕಡ ಕಡ ಕಡ ಕಡ ಮಾತನಾಡಿ ಗುರು ಭಜನೆ ಮಾಡುಗಡ. ಕಡ ಕಡ ಕಡ ಮಾತನಾಡಿ ಗುರು ಭಜನೆ ಮಾಡುಗಡ. ಬಿಡು ಬಿಡು ಬಿಡು ಬಿಡು ಹೀನ ಬುದ್ಧಿಯು ಬಿಟ್ಟು ನಡೆಯುಗಡ. ಬಿಡು ಬಿಡು ಬಿಡು ಬಿಡು ಹೀನ ಬುದ್ಧಿಯ ಬಿಟ್ಟು ನಡೆಯುಗಡ. ಹಡದ ತಾಯಿ ತಂದಿ ಒಡ ಹುಟ್ಟಿದವರು ಯಾರು ಇಲ್ಲ ಜೋಡ, ಯಾರು ಇಲ್ಲ ಜೋಡ. ಹಡದ ತಾಯಿ ತಂದಿ ಒಡ ಹುಟ್ಟಿದವರು ಯಾರು ಇಲ್ಲ ಜೋಡ, ಯಾರು ಇಲ್ಲ ಜೋಡ. ದೃಢನ ಸ್ಮರಣಿ ಬಿಡಬಾರದ ಮನುಜ ಬರವದಿನ್ನು ಕೇಡ. ಕಡ ಕಡ ಕಡ ಕಡ ಮಾತನಾಡಿ ಗುರು ಭಜನೆ ಮಾಡುಗಡ. ಕಡ ಕಡ ಕಡ ಕಡ ಮಾತನಾಡಿ ಗುರು ಭಜನೆ ಮಾಡುಗಡ. ಯಾವ ಊರಿನ ಯಾತರ ಜನಮ, ಯಾವ ಊರಿನ ಯಾತರ ಜನಮ, ಯಾತರ ವನ ಮೋಡ. ಯಾವ ಊರಿನ ಯಾತರ ಜನಮ, ಯಾತರ ವನ ಮೋಡ. ಜನಮ ಮರಣದುಳು ಮರಳಿ ಮರಳಿ ಹುಟ್ಟಿ ಬರವದಿನ್ನು ಪಾಡ, ಬರವದಿನ್ನು ಪಾಡ. ಜನಮ ಮರಣದುಳು ಮರಳಿ ಮರಳಿ ಹುಟ್ಟಿ ಬರವದಿನ್ನು ಪಾಡ, ಬರವದಿನ್ನು ಪಾಡ. ಕೃಡನ ಸ್ಮರಣಿ ಬಿಡಬಾರದ ಮನುಜ ಬರವದಿನ್ನು ಕೇಡ. ಕಡ ಕಡ ಕಡ ಖಡ ಮಾತನಾಡಿ ಗುರು ಭಜನೆ ಮಾಡುಗಡ ಕಡ ಕಡ ಖಡ ಖಡ ಮಾತನಾಡಿ ಗುರು ಭಜನೆ ಮಾಡುಗಡ ಈ ಸಂಸಾರ ಇರುವದ ಘೋರ ತಿಳದ ನೋಡು ಪೂರ ಈ ಸಂಸಾರ ಇರುವದ ಘೋರ ತಿಳದ ನೋಡು ಪೂರ ಪುರಾಣ ಓದಿ ತಿಳಿಯದೆ ಓದೆವು ನಮ್ಮ ಹಳೆ ಬರ ನಮ್ಮ ಹಳೆ ಬರ ಪುರಾಣ ಓದಿ ತಿಳಿಯದೆ ಓದೆವು ನಮ್ಮ ಹಳೆ ಬರ ನಮ್ಮ